ಸುಖವು ಕೇಳು ಕೇಳು ತಮ್ಮ ನಮಗೆ ನಾವೇ ತಮ್ಮ ನಗುತ್ತ ನಗುತ್ತ ಬಾಳೋ ಮುಂದು ತಿಮ್ಮ ಶುಭ ಶುಭ ರಾಜ ಹೌದು ಶುಭ ರಾಜ ನಮ್ಮ ನಿಜ ನಿಜ ಓ ಶಿವ ರಾಜ ನೀನು ನಾನು ಒಂದೇ ನಾನು ನೀನು ಒಂದೇ ಒಂದೇ ಒಂದೇ ಒಂದೇ ನಡೆಯು ಭೂಮಿ ಒಂದೇ ಕುಡಿಯು ನೀರು ಒಂದೇ ಒಂದೇ ರೈತ ಬಾಂಧವರೇ, ಮನೆಗಳಲ್ಲಿ ಎಲ್ಲರೂ ಕೂಡಿ ಕೆಲಸಗಳನ್ನ ಮಾಡ್ತಾ ಇದ್ರೆ ಕೃಷಿಯಲ್ಲಿ ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗ್ಬಹುದು ಅನ್ನೋದ್ರ ಬಗ್ಗೆ ನಾವು ಆ ರೀತಿಯ ಕುಟುಂಬಗಳನ್ನ ಕಂಡಾಗ ಗೊತ್ತಾಗುತ್ತೆ. ದುಡಿಮೆ ನಿರಂತರವಾಗಿ ಆಗ್ತಾ ಇದ್ರೆ ಬಡತನ ಯಾಕೆ ಬರುತ್ತಲ್ವಾ? ದುಡಿಮೆಯೇ ಬಡತನ ಅಳಿಸುವ ಸಾಧನ ಅಂತ ಅನ್ಕೊಂಡು ಎಷ್ಟೋ ಕಡೆಗೆ ಹೇಳಿರೋದಿದೆ. ಶಾಂತಿಯಿಂದ ತೃಪ್ತಿಯಿಂದ ಕೆಲಸಗಳನ್ನ ಮಾಡ್ತಾ ಇದ್ರೆ ತಂತಾನೆ ಒಳ್ಳೆಯದು ಆಗ್ತಾ ಇರುತ್ತೆ. ಬೇಸಾಯದಲ್ಲಿ ನಾವು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಬೇಕಾದ್ರೆ ರೋಷ ದ್ವೇಷ ದೂರ ಇಡಬೇಕಂತ ಅನ್ಕೊಂಡು ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಕೆಲಸಗಳನ್ನ ಮಾಡಲಿಕ್ಕೆ ರೋಷ ಇರಬೇಕು, ಹಾಗೆ ಛಲ ಇರಬೇಕು, ಆಗ ಸುಖ ಶಾಂತಿ ನಮ್ಮೊಡನೆ ಸೇರಿಕೊಳ್ಳುತ್ತೆ. ಈ ಭೂಮಿ ತಾಯಿಯನ್ನ ನಾವು ಪ್ರೀತಿ ಗೌರವದಿಂದ ಕಂಡು ವಿಭಿನ್ನವಾದ ಕೆಲಸಗಳನ್ನ ಮಾಡ್ತಾ ಇದ್ರೆ ಅದೇ ಮಣ್ಣೆ ಹೊನ್ನು ಅನ್ನೋ ತರ ಭಾಸವಾಗ್ತದೆ. ಹಾಗೆ ನಮ್ಮ ದುಡಿಮೆಗೆ ತಕ್ಕಂತೆ ಬೆಲೆ ಸಿಕ್ಕೇ ಸಿಗುತ್ತೆ. ಚಿ ಉದಯಶಂಕರ್ ಅವರು ರಚಿಸಿರುವ ಗಿರಿಕನ್ಯಾ ಚಿತ್ರದ ಈ ಹಾಡಿಗೆ ಧ್ವನಿಗೂಡಿಸಿದ್ದಾರೆ ಡಾ ರಾಜಕುಮಾರ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಓಡಿ ಬಾಳೋಣ ಎಲ್ಲೆಂದು ಸೇರಿ ದುಡಿಯೋಣ, ಓಡಿ ಬಾಳೋಣ ಎಲ್ಲೆಂದು ಸೇರಿ ದುಡಿಯೋಣ. ದುಡಿಮೆಯೇ ಬಡತನ ಅಳಿಸಲು ಸಾಧನ, ಓಡಿ ಬಾಳೋಣ ಎಲ್ಲೆಂದು ಸೇರಿ ದುಡಿಯೋಣ. ಎಂದು ನಾವು ಒಂದೆಂದು ಕೂಗಿ ಹೇಳುವ, ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ. ಶಾಂತಿಯನ್ನು ನೀಡುವುದಿಲ್ಲ, ದ್ವೇಷವು ಎಂದು ಸುಖವನ್ನು ಕೊಡುವುದಿಲ್ಲ. ವಿರಸ ವಿಷವು ಸುಳ್ಳಲ್ಲ, ಜನರ ಭೂತಾಯಿ ಬಿಚ್ಚುವುದಿಲ್ಲ, ಜನರಾಗಿ ತಾಯಿ ಮರೆಯುವುದಿಲ್ಲ. ಮಣ್ಣೇ ಹೊನ್ನು ನಮಗೆಲ್ಲ ಪ್ರೇಮದಿ ನೀನು ಎಲ್ಲ ಗೆಲ್ಲುವೆ, ಸರಸದಿ ಹರುಷವಾನೆ ಪಡೆವೆ, ಸರಸದಿ ಹರುಷವಾನೆ ಪಡೆವೆ. ಓಡಿ ಬಾಳೋಣ ಎಲ್ಲೆಂದು ಸೇರಿ ದುಡಿಯೋಣ, ಓಡಿ ಬಾಳೋಣ ಎಲ್ಲೆಂದು ಸೇರಿ ದುಡಿಯೋಣ. ನಂಬಿ ಬಾಳೋರು ನಾವುಗಳೆಲ್ಲ, ಮಳೆಯ ನಂಬಿ ಬದುಕೋರು ಇಲ್ಲಿ ಎಲ್ಲ. ಹಸಿರೇ ಉಸಿರು ನಮಗೆಲ್ಲ, ನಗುತ್ತಾ ಸೇರಿ ದುಡಿವಾಗ ಬೇಸರವಿಲ್ಲ,

ಬುಲ್ಸ್ ಬಾಗಲೆ, ಅನುಪ್ ಶುರುವಿನ ಸ್ಥಾನ ಸಂತ ಜೋಸೇಫರ ಕನ್ನಡ ಮಾಧ್ಯಮ ಶಾಲೆ ಹಂಗೆ, ಎರಡನೇ ಸ್ಥಾನ ಐಕ್ಯ ಸಂತ ಜೋಸೇಫರ ಕಿರಿಯ ಆಂಗ್ಲ ಪ್ರಾಥಮಿಕ ಶಾಲೆ ಮಡಿಕೇರಿ, ಕಬ್ಬು ಬಾಗಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಗದಳು ಪಡ್ಕೊಂಡಳು. ಈ ಕಾರ್ಬರ್ಲಿ ಜಿಲ್ಲಾ ಪ್ರಧಾನ ಆಯುಕ್ತರ ಆಗಿದ್ದ ಬೇಬಿ ಮ್ಯಾಥ್ಯೂ, ಬ್ಯಾರೆ ಬ್ಯಾರೆ ಶಾಲೆನ ಶಿಕ್ಷಕರು, ಕಸ್ತೂರಿ ಮ್ಯಾಡಂ ಹಂಗೆ ಜಿಲ್ಲಾ ಸಂಘಟನಾಗಾರರಾಗಿ ದಮಯಂತಿಯವು ಸೇರಿದಂಗೆ ಇನ್ನೂ ಮುಖ್ಯಪಟ್ಟವು ಹಾಜರಿದ್ದವು. ಪದವಿ ಪೂರ್ವ ಕಾಲೇಜಿಗೆ ದಸರಾ ಅಂಗ ಆಗಿ ಮಧ್ಯಂತರ ರಜೆನ ಅಕ್ಟೋಬರ್ 1-13 ಮುಟ್ಟ ಇದ್ದದೆ. ಅಕ್ಟೋಬರ್ 14 ತರಗತಿ ಶುರು ಆದೆ. ಅಕ್ಟೋಬರ್ 2 ಗಾಂಧಿ ಜಯಂತಿ ಮತ್ತೆ 9 ವಾಲ್ಮೀಕಿ ಜಯಂತಿನ ಕಡ್ಡಾಯ ಆಗಿ ಕಾಲೇಜಿಲಿ ಆಚರಿಸುವ ಹಂಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರು ತಿಳಿಸಿಯೋಳು. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ತಾರೀಕ್ 26 ಹಲ್ಲು ಡಾಕ್ಟರ್ ಇರ್ದುಳೆ ಹಂಗೆ ತಾರೀಕ್ 30 ತಿಂಗದ ಲೆಕ್ಕ ತಪಾಸಣೆ ಇರ್ದರಿಂದ ಮದ್ದು ಮಾತ್ರೆ ಲಭ್ಯ ಇರ್ದುಳೆ ತುರ್ತು ಚಿಕಿತ್ಸೆಗೆ ಡಾಕ್ಟರ್ ಇದ್ದವೆತ ಪ್ರಕಟಣೆಗೆ ತಿಳಿಸಿಯೋಳು. ಕ್ರೀಡಾಶಾಲೆ ಕೂಡಿಗೆ ಇಲ್ಲಿ ಜಿಲ್ಲಾ ಮಟ್ಟದ ಪ್ರಾಥಮಿಕ ಪ್ರೌಢಶಾಲೆಗಳ ಬಾಲಕ ಬಾಲಕಿಯರ ಬಾಸ್ಕೆಟ್ಬಾಲ್ ಪೈಪೋಟಿಲಿ ವಿರಾಜಪೇಟೆನ ಸೆಂಟ್ ಆಂಡ್ ಶಾಲೆನ ಹೆಣ್ಣು ಮಕ್ಕ ಶುರುವಿನ ಸ್ಥಾನ ಪಡೆದಳು. ಹಂಗೆ ಪೇಟೆನ ಸಂತ ಜೋಸೇಫರ ಶಾಲೆನ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆನ ಮಕ್ಕ 2 ಸ್ಥಾನ ಪಡ್ಕೊಂಡು ಶಾಲೆನ 4 ಮಕ್ಕ ಲಿನ್ಸಿ ಲ್ಯಾನ್ಸಿ ನಿಯಾ ವಿದಿತಾ ಸೇರಿದಂಗೆ ಮೈಸೂರು ವಿಭಾಗ ಮಟ್ಟಕ್ಕೆ ಆಯ್ಕೆಗಳತ್ತ ಗೊತ್ತಾಗುಟ್ಟು. ಅಪ್ಪಂಗಳದ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣ ಮಾಸಾಚರಣೆ ಪ್ರಯುಕ್ತ ಪೌಷ್ಟಿಕ ಆಹಾರದ ಸಪ್ತಾಹದ ಕಾರ್ಬಾರ್ ನಡೆದು ಈ ಹೊತ್ತುಲಿ ಆರೋಗ್ಯ ಅಧಿಕಾರಿ ಚೈತ್ರ ಅವು ದಿನದ ಮಹತ್ವ ಹಂಗೆ ಪೌಷ್ಟಿಕ ಆಹಾರದ ಬಳಸುವ ಪ್ರಯೋಜನ ಪೋಷಕರಿಗೆ ತಿಳಿಸಿದೋ. ಈ ಕಾರ್ಬರ್ಲಿ ಮಕ್ಕಳ ಪೋಷಕರು ಊರಿನ ಹಿರಿಯರು ಸೇರಿದಂಗೆ ಆಶಾ ಕಾರ್ಯಕರ್ತರು ಹಾಜರಿದ್ದೋ. ಜೆಸಿಐ ಶುಂಟಿಕೊಪ್ಪ ಹಂಗೆ ಡಾಕ್ಟರ್ ಉರಾಲ್ಯ ವೆರಿಕೋಸ್ ವೇನ್ಸ್ ಆಯುರ್ವೇದ ಕೇರ್ ಶೃಂಗೇರಿ ಇವರ ಕೂಡುಕೂಟಂದ ವೆರಿಕೇಸ್ ವೇನ್ಸ್ ಬಗ್ಗೆ ಮಾಹಿತಿ ಅರಿವು ನಾಳೆ ಕೊಡಗು ಜಿಲ್ಲೆನ ಸುಂಟಿಕೊಪ್ಪಲಿ ನಡೆದದೆ ಅಂತ ಮಾಹಿತಿ ಸಿಕ್ಕಿಟ್ಟು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕಡೆಯಿಂದ ಸೆಪ್ಟೆಂಬರ್ 26 ಹೊತ್ತಾರೆ 10:30 ಮಧ್ಯಾಹ್ನ 2 ಮುಟ್ಟ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಉದ್ಯೋಗ ಮೇಳ ನಡೆದಿದೆ. ಉದ್ಯೋಗ ಮೇಳಲ್ಲಿ ಎಚ್ಡಿಎಫ್ಸಿ ಬ್ಯಾಂಕ್ ಮಡಿಕೇರಿ ಹಂಗೆ ಬ್ಯಾರೆ ಬೇರೆ ಸಂಸ್ಥೆಯಲ್ಲಿ ಖಾಲಿ ಇದ್ದ ಚಾಕ್ರಿಗಳಿಗೆ ನೇಮಕಾತಿ ಮಾಡ್ಕೊಂಡವೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಿಂದ ಕೇಳಿ ತಿಳ್ಕೊಳಕತ್ತ ಉದ್ಯೋಗಾಧಿಕಾರಿಗ ತಿಳಿಸಿಯೋಳು. ಪ್ಯಾಟೆನ ಇತಿಹಾಸ ಪ್ರಸಿದ್ದ 4 ಶಕ್ತಿ ದೇವತೆಗಳ ಕರಗ ಸೆಪ್ಟೆಂಬರ್ 26 ಹಿಂಬೊತ್ತು 5 ಮಹದೇಪೇಟೆನ ಪಂಪಿನಕೆರೆ ಹತ್ತಿರದ ನಗರ ದಸರಾ ಸಮಿತಿನ ಕಡೆಯಿಂದ ಸಾಂಪ್ರದಾಯಿಕ ಪೂಜೆಯೊಟ್ಟಿಗೆ ಮಡಿಕೇರಿನ ದಸರಕ್ಕೆ ಚಾಲನೆ ಸಿಕ್ಕಿದೆ ಅಂತ ನಗರಸಭೆ ಅಧ್ಯಕ್ಷರಾದ ಅನಿತಾ ಪೂವಯ್ಯ ಅವು ತಿಳಿಸಿಯೋಳು. ರಕ್ತನಿಧಿ ಕೇಂದ್ರ ಕೊಡಗು ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ಐಶ್ವರ್ಯ ಚಾರಿಟಲ್ ಟ್ರಸ್ಟ್ ಗ್ರಾಮ ಪಂಚಾಯತ್ ಹಂಗೆ ಬ್ಯಾರೆ ಬ್ಯಾರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಬಹಳೆಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಸೆಪ್ಟೆಂಬರ್ 28 ಹೊತ್ತಾರೆ 10 ನಡೆದಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಗ ತಿಳಿಸಿಯೋಳು. ವಿಕಲಚೇತನರ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಡೆಯಿಂದ ಅಕ್ಟೋಬರ್ 1 ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆನ ಜಿಲ್ಲಾ ಮಟ್ಟದಲ್ಲಿ ಆಚರಿಸುವ ಸಂಬಂಧ ಕೊಡಗು ಜಿಲ್ಲೆನ ಹಿರಿಯ ನಾಗರಿಕರಿಗೆ ಸೆಪ್ಟೆಂಬರ್ 26 ಹೊತ್ತಾರೆ 10 ಜಿಲ್ಲಾಧಿಕಾರಿ ಅವರ ಕಚೇರಿಯಿಂದ ನಗರಸಭೆಗೆ ಮುಟ್ಟ ಜಾಥಾ ನಡೆದಿದೆ. ಆಮೇಲೆ ಹೊತ್ತಾರೆ 11 ಆರೋಗ್ಯ ತಪಾಸಣಾ ಶಿಬಿರ ನಡೆದಿದೆ. ಕಾನೂನು ಮಾಪನಶಾಸ್ತ್ರ ಇಲಾಖೆ ಕಡೆಯಿಂದ ತಾತ್ಕಾಲಿಕ ಸತ್ಯಾಪನೆ ಮುದ್ರೆ ಶಿಬಿರ ಸೆಪ್ಟೆಂಬರ್ 26 30 ಮುಟ್ಟ ಸುಂಟಿಕೊಪ್ಪ ವಿಎಸ್ಎಸ್ಎನ್ ಬ್ಯಾಂಕ್ಲಿ ನಡೆದಿದೆ. ತಮ್ಮ ಉಪಯೋಗಿಸಿದ ಅಳತೆ ತೂಕ ಮತ್ತೆ ತೂಕದ ಸಾಧನ ಹಾಜರುಪಡಿಸಿ ಸತ್ಯಾಪನೆ ಮುದ್ರೆ ಮಾಡಿಸುವ ಹಂಗೆ ಕಾನೂನು ಮಾಪನಶಾಸ್ತ್ರ ನಿರೀಕ್ಷಕರು ತಿಳಿಸಿಯೋಳು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ನಂಬರ್ 2773 ಚೆಯ್ಯಂಡಾಣೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚೆಯ್ಯಂಡಾಣೆ ಇದರ 2021-22 ಸಾಲಿನ 41 ವಾರ್ಷಿಕ ಮಹಾಸಭೆ ನಾಳೆ ಭಾನುವಾರ ಪೂರ್ವಾಹ್ನ 10 ಚೆಯ್ಯಂಡಾಣೆ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಬಿದ್ದಂಡ ಎಂ ರಾಜೇಶ್ ಅಚ್ಚಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸರ್ವ ಸದಸ್ಯರು ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. 2000 ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. 2000 ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿ ದೊಡ್ಡ ಡಿಸ್ಕೌಂಟ್. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಶ್ರೀ ರಾಮ ಮತ್ತು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಕಂಬಿಬಾಣೆ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು 67ನೇ ವರ್ಷದ ನವರಾತ್ರಿ ಉತ್ಸವವು ಅದ್ದೂರಿಯಾಗಿ ಈ ತಿಂಗಳ 26ರಂದು ಸೋಮವಾರ ಬೆಳಿಗ್ಗೆ ಗಣಪತಿ ಹೋಮದೊಂದಿಗೆ ಆರಂಭಗೊಳ್ಳಲಿದೆ. ಪ್ರತಿದಿನ ಸಂಜೆ 6 ಗಂಟೆಯಿಂದ ಸೇವಾರ್ಥ ಪೂಜೆ, ಅಕ್ಟೋಬರ್ 1ರಂದು ಶನಿವಾರ ಬೆಳಿಗ್ಗೆ ದುರ್ಗಾ ಹೋಮ, ಅಕ್ಟೋಬರ್ 2ರಂದು ಭಾನುವಾರ ಸಂಜೆ 7 ಗಂಟೆಗೆ ಜೈಂಕಾರ್ ವಾದ್ಯಗೋಷ್ಠಿ ಆರ್ಕೆಸ್ಟ್ರಾ, ಅಕ್ಟೋಬರ್ 4ರಂದು ಮಂಗಳವಾರ ಸಂಜೆ ವಾಹನ ಪೂಜೆ, ಅಕ್ಟೋಬರ್ 5ರಂದು ಬುಧವಾರ ರಾತ್ರಿ ವಿದ್ಯುತ್ ದೀಪಾಲಂಕಾರ ವಾದ್ಯಮೇಳದೊಂದಿಗೆ ದೇವಿಯ ಶೋಭಾಯಾತ್ರೆ ನಡೆಯಲಿದ್ದು ಅಂದು ರಾತ್ರಿ ಅನ್ನಸಂತರ್ಪಣೆ ಇದೆ. ಊರಿನ ಸರ್ವ ಭಕ್ತರು ಈ 10 ದಿನದ ಪೂಜಾ ಹಾಗೂ ಹಬ್ಬದ ಕಾರ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರು ಸರ್ವ ಸದಸ್ಯರು ಕೋರಿದ್ದಾರೆ. ಸುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪೀಣ್ಯಾ ಬೆಂಗಳೂರು. ಇಲ್ಲಿ ಎಂಬಿಎ ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿಲ. ಕಾಲ್ 9741864856. ನಾಪಕ್ಲುವಿನಲ್ಲಿ ಮನೆ ಮಾತಾಗಿರುವ ಹೋಮ್ ವರ್ಲ್ಡ್ ನವೀಕರಣಗೊಂಡು ಕೊಡಗಿನಲ್ಲೇ ಅತಿ ದೊಡ್ಡ ಹೋಮ್ ಅಪ್ಲಯನ್ಸಸ್ ಹಾಗೂ ಫರ್ನಿಚರ್ ಮಳಿಗೆಯಾಗಿ ಶುಭಾರಂಭಗೊಂಡಿದೆ. ಶುಭಾರಂಭದ ಪ್ರಯುಕ್ತ 23,500 ರೂಪಾಯಿಯ ವುಡನ್ ಕಾರ್ನರ್ ಸೋಫಾ ಸೆಟ್ಗೆ 4,500 ರೂಪಾಯಿಯ ಟೀಪಾಯ್ ಫ್ರೀ. ಇನ್ನು ಹಲವು ಡಿಸ್ಕೌಂಟ್ಗಳು ಫರ್ನಿಚರ್ಗಳ ಮೇಲೆ ನಿಮಗಾಗಿ. ಹೋಮ್ ವರ್ಲ್ಡ್ ಬೇತೂರೋಡ್ ನಾಪಕ್ಲು. ಸುಳ್ಯ ತಾಲೂಕು ಉಬರಡಕ ಗ್ರಾಮದ ಅಮೈ ಮಡಿಯಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿರ್ಮಿಸಲಾಗಿರುವ 1837ರ ಸ್ವಾತಂತ್ರ್ಯ ಹೋರಾಟಗಾರ ಸಂಘಟನಾ ಚತುರ ಕೆದಂಬಾಡಿ ರಾಮೇಗೌಡರ ಹೆಸರಿನಲ್ಲಿನ ದ್ವಾರ ಮತ್ತು ಸ್ವತಂತ್ರ ಹೋರಾಟ ನೆನಪುಗಳ ಉಬ್ಬು ಚಿತ್ರದ ಅನಾವರಣ ಕಾರ್ಯವು ಇದೇ 25ರಂದು ನಾಳೆ ಭಾನುವಾರ ನಡೆಯಲಿದ್ದು, ಸಾರ್ವಜನಿಕರೆಲ್ಲ ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಕೆದಂಬಾಡಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಜಯಪ್ರಕಾಶ್ ಕೆಎಸ್ ಅವರು ಕೇಳಿಕೊಂಡಿದ್ದಾರೆ. ಗೋಣಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ಸ್ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮಾ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. SSLC ಪಾಸ್ ಅಥವಾ PU ಫೇಲ್ ಆರ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ಗೆ ಸೇರುವ ಸುವರ್ಣಾವಕಾಶ. ಸೆಕೆಂಡ್ PU ಸೈನ್ಸ್ ಪಾಸ್ ಅಥವಾ ITI ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮಾಗೆ ನೇರ ಪ್ರವೇಶ ಪಡೆಯಬಹುದು. ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ 9900975753. September 11ರಂದು ನಿಧನರಾದ ಬಿ ಬಾಡಗ ಸೆಟ್ಟೇಜನ ದಿವಂಗತ ಚಿನ್ನಪ್ಪನವರ ಪತ್ನಿ ಕಾವೇರಮ್ಮ ಅವರ ತಿಥಿಕರ್ಮಾಂತರ ಇದೇ 26ರಂದು ಸೋಮವಾರ ಬಿ ಬಾಡಗದಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆದಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಕುಟುಂಬ ಸಮೇತ ಆಗಮಿಸುವಂತೆ ಮೃತರ ಮಕ್ಕಳು, ಮೊಮ್ಮಕ್ಕಳು ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ನಿಧನ ಸುದ್ದಿ. ಕುಂದ ಈಚೂರು ಗ್ರಾಮ ಕಾರಣಾನ ಮದ್ರೀರ ಡಾಲ ಮುತ್ತನಾಯಂಗಡಮು ಮದ್ರೀರ ಕೃಷ್ಣಾಯಂಗ 40ನೇ ಬೈತಿಲ್ ಇಂದು ಮಜ್ಜನ ದಂಡಗಂಟಿಗೆ ಮರಣಪಟ್ಟಿತು. ಮದ್ರೀರ ಕೃಷ್ಣಾಯಂಗಡ ಆಕಿರಿ ಕಾರ್ಯ ನಾಳೆ ಯಂಗಡ ಸ್ವಗ್ರಾಮತ್ ನಡಪ. ಬೆಸಗುರು ಕಾರಳಾನ ಬಾಚಮಡ ಪೌತಿ ರಾಮು ಕರಂಬಯ್ಯಂಗಡ ಪೊಣ್ಣ ಚೋಂದಮ್ಮ ಪಾಲಿಯಂಗ 93ನೇ ಬೈತಿಲ್ ಇಂದು ಒಪ್ಪತ್ತು 4:30 ಮರಣಪಟ್ಟಿತು. ಬಾಚಮಡ ಚೋಂದಮ್ಮ ಪಾಲಿಯಂಗಡ ತಾಮನೆ ತೂಚಮಕೇರಿ ಕುಲ್ಲಚ್ಚಿರ ಆಕಿರಿ ಕಾರ್ಯ ನಾಳೆ ಯಂಗಡ ಸ್ವಗ್ರಹ ಬೆಸಗೂರ್ಲ ನಡಪ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್ ಅಪೋಸಿಟ್ ಶಕ್ತಿ ಪ್ರೆಸ್ ಮಡಿಕೇರಿ. ಸುದ್ದಿ ಸಮಾಚಾರ ಓದಿನ್ರುಳು ಚಟ್ಟಂಡ ದಿವ್ಯಾ ಪ್ರದೀಪ್. ಪಲತರತರ ಸವಾಲು ಎದುಪು ಚಿಟ್ಟು ಕಷ್ಟತ ದಿನೋದಿ ಕಾರ್ಯನೀಸಿನುಳ್ಳ ಪೌರ ಕಾರ್ಮಿಕಂಕ್ ಗೃಹಭಾಗ್ಯ ಯೋಜನೆ ಅಡಿಲ್ ಮನೆ ಕೊಡುಪದು ಸರ್ಕಾರ ಪಿಂಜ ಜಿಲ್ಲಾಡಳಿತತ್ರ ಜವಾಬ್ದಾರಿ.